ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಸರಿಯೂ ಆಗದು ನಿರಾಸರೇ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ರೈತ ಬಾಂಧವರಿಗೆ ನಮಸ್ಕಾರ ಇಂದಿನ ನಮ್ಮ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಮೀನು ಕೃಷಿ ಈ ವಿಷಯವಾಗಿ ಹೊನ್ನಾವರ ಕಾಸರಗೋಡಿನ ಸಂಜು ಆಂಟೋನಿ ಫರ್ನಾಂಡಿಸ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ ಈಗ ನಮ್ಮ ಜೊತೆಯಲ್ಲಿ ಸಂಜು ಫರ್ನಾಂಡಿಸ್ ಅನ್ನುವಂತ ಮೀನು ಸಾಕಾಣಿಕೆ ಮೀನು ಕೃಷಿ ಮಾಡ್ತಕ್ಕಂಥ ಯುವಕ ಅನ್ಬೋದು ಆದರೆ ಅವರು ಇಲ್ಲಿ ಎಲ್ಲರಿಗೂ ಮಾರ್ಗದರ್ಶನ ಮಾಡಿ ತಾವು ಮಾಡ್ಕೋವಂಥ ಬೇರೆದವ್ರಿಗೂ ಕೂಡ ಹೇಗೆ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಂಥವ್ರು ಇವ್ರ ಊರು ಅಂತೇಳಂದ್ರೆ ಈ ಹೊನ್ನಾವರದ ಹತ್ರ ಕಾಸರಕೋಡು ಅಂತೇಳಿ ಇದೆ ಗ್ರಾಮ ಆ ಗ್ರಾಮದವರು ಇವರು ಈ ಶರಾವತಿ ಬ್ರಿಡ್ಜ್ ಕೆಳಗಡೆ ಇವರು ಈ ಒಂದು ಪಂಜರು ಮೀನು ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಮಗೂ ಕೂಡ ಸಾಕಷ್ಟು ಕುತೂಹಲ ಇದೆ ನಮ್ಮ ಎಲ್ಲ ಕೇಳುಗರಿಗೂ ಕೂಡ ಒಂದು ಕುತೂಹಲ ಇದೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮಸ್ಕಾರ ಸಂಜು ನಮಸ್ತೆ ಸರ್ ಈ ಪದ್ಧತಿಯೊಳಗ ಮೀನು ಸಾಕಾಣಿಕೆ ಮಾಡಬೇಕು ಅಂತೇಳಿ ಯಾರು ಹೇಳಿದ್ರು ನಿಮಗೆ ಅಥವಾ ಎಲ್ಲರೂ ನೋಡಿದ್ರು ಹೇಗೆ ಇದು 2008 ಬಹುಶಃ ಮಂಗಳೂರು ಸಿಎಂಎ ಪರೈ ಒಂದು ಸಂಸ್ಥೆ ಮೊಟ್ಟ ಮೊದಲದಾಗಿ ಇಲ್ಲಿ ಬೈಂದೂರು ಉಪ್ಪಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದ್ದು ಚಿಕ್ಕ ಪ್ರಮಾಣದಲ್ಲಿ ಆದದ್ದು ಅದು ನೆಕ್ಸ್ಟ್ ಅದರಿಂದ ಲಾಭಾಂಶ ಕಂಡು ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೀತು ನಾನು 2014 ನನಗೆ ಡಿಗ್ರಿ ಮುಗಿದ ನಂತರ ನನ್ನ ಫ್ರೆಂಡ್ ಸರ್ಕಲ್ ಇದ್ರು ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ಅವರಿಂದ ತಿಳ್ಕೊಂಡು ಮತ್ತೆ ನಮ್ದು ಕೃಷಿ ಕುಟುಂಬ ಆದ್ರಿಂದ ಈ ಮೀನುಗಾರಿಕೆನು ಮಾಡ್ತಿದ್ರು ನಾವು ನಮ್ಮ ತಂದೆಯವರೆಲ್ಲ ಮೀನುಗಾರಿಕೆ ಮಾಡ್ತಿದ್ರು ಅದು ಉತ್ತೇಜನ ನಮ್ಗೆ ಹಾಗಾಗಿ ತಿಳ್ಕೊಂಡೆ ನಾನು ಅದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡು 2014 ನನ್ನ ಡಿಗ್ರಿ ಆದ ನಂತರ ನೆಕ್ಸ್ಟ್ ಈ ಇದಕ್ಕೆ ಫಾರ್ಮಿಂಗ್ ಬಂದಿದ್ದು 2014 ಫಸ್ಟ್ ಲೋಸ್ ಅಲ್ಲಿ ತುಂಬಾ ಹೋಗಿತ್ತು ಒಂದ್ 2-3 ಲೋಸ್ ಅಲ್ಲೇ ಇತ್ತು ಆದ್ರೂ ಬಿಡ್ಲಿಲ್ಲ ನನ್ಗೆ ಗೊತ್ತಿತ್ತು ಒಂದು ಈ ಸಕ್ಸಸ್ ಇದೆ ಇದ್ರಲ್ಲಿ ಅಂತ ಬಟ್ ಸ್ಟಾರ್ಟಿಂಗ್ ಎಲ್ಲರಿಗೂ ಸಕ್ಸಸ್ ಸಿಗುವುದಿಲ್ಲ ಹಾಗಾಗಿ ಬಿಡ್ಲಿಲ್ಲ ಅನುಭವದ ಕೊರತೆ ಮೇನ್ ಆಗಿ ಅನುಭವದ ಕೊರತೆ ಇದ್ರ ಬಗ್ಗೆ ಹೆಚ್ಚಿನ ಟ್ರೈನಿಂಗ್ ಸೆಕ್ಟರ್ ಆಗ್ಲಿ ಅಥವಾ ಟ್ರೈನ್ ಕೊಡುವರಾಗ್ಲಿ ಅಥವಾ ಇದ್ರ ಬಗ್ಗೆ ಗೊತ್ತಿರೋದಾಗ್ಲಿ ಸ್ವಲ್ಪ ಕಡಿಮೆ ಜನ ಕಡಿಮೆ ಇದ್ರು ಹಾಗಾಗಿ ಅಧಿಕಾರಿಗಳನ್ನ ಕೇಳಿದಾಗ್ಲೂ ಅಂತ ದೊಡ್ಡ ರೆಸ್ಪಾನ್ಸ್ ಏನ್ ಸಿಕ್ಕಿರ್ಲಿಲ್ಲ ಆ ಇದ್ರಲ್ಲಿ ಆ ಮೂಮೆಂಟ್ ಅಲ್ಲಿ ನಮ್ಮಷ್ಟಕ್ಕೆ ನಾವು ಮಾಡ್ತಾ ಇದ್ವಿ 2014, 2015, 2016, 2017 ಮಾಡ್ತಿದ್ವಿ ಹಾಗೆ ಈಗ ಏನದು ಪಂಜರು ಪದ್ಧತಿ ಅಂದ್ರೆ ಪಂಜರು ಅಂದ್ರೆ ಇವಾಗ ಪಾಂಡ್ ಕಲ್ಚರ್ ಅಂತ ಈ ದೊಡ್ಡ ಜಾಗ ಬೇಕಾಗತ್ತೆ ಇದು ಹಾಗಲ್ಲ ನದಿಯಲ್ಲೇ ಪಂಜರಗಳನ್ನ ಹಾಕಿ ಅಲ್ಲಿ ಚಿಕ್ಕ ಜಾಗದಲ್ಲಿ ದೊಡ್ಡ ಉತ್ಪನ್ನವನ್ನು ತೆಗೆಯೋದು ಮತ್ತೆ ಇಲ್ಲಿ ಹಿನ್ನೀರು ಇದ್ದಂತ ವಾತಾವರಣ ಬೇಕಾ ಅದಕ್ಕೆ ಈ ಕೆಲವೊಂದು ಮೀನಿಗೆ ಕೆಲವೊಂದು ವಾಟರ್ ಕ್ವಾಲಿಟಿ ಬೇಕಾಗುತ್ತೆ ಬಟ್ ನಾವು ಮಾಡಿರೋದು ಸೀಬಾಸ್ ಅಂತ ಈ ಫಿಶ್ ಐಟಮ್ ಅಲ್ಲೇ ಸೀಬಾಸ್ ಹೈ ಗ್ರೋತಿಂಗ್ ಫಿಶ್ ಅದೇ ಪ್ಲಸ್ ಪಾಯಿಂಟ್ ಇದಕ್ಕೆ ಒಂದು ವರ್ಷಕ್ಕೆ 12 ಫಾರ್ಮಿಂಗ್ ಅಂತ ಮಾಡಿದ್ರೆ ಕನಿಷ್ಠ ಪಕ್ಷ ಒಂದು 2-2.5 kg ಎವರೇಜ್ ಬರುತ್ತೆ ಪರ್ ಕೆಜಿಗೆ 500 ಇದೆ ಅದೇ ತಲೆ ನಮ್ದು ಹೈ ವ್ಯಾಲ್ಯೂ ಇದೆ ಇದಕ್ಕೆ ಮುಂದಿನ ದಿನದಲ್ಲಿ ಸಾವಿಲ್ಲ ಎಷ್ಟು ಲಾಂಗ್ ಆದ್ರೂ ಜರ್ನಿ ಮಾಡಬಹುದು ಇದನ್ನ ತಕೊಂಡು ಬಟ್ ಫೇಲಿಯರ್ ಅಂತ ಬಂದಾಗ ಒಂದ್ 2-3 ಫೇಲಿಯರ್ ಬರ್ತದೆ ಬಟ್ ಲಾಂಗ್ ಜರ್ನಿ ಅಂತ ನೋಡಿದಾಗ ತುಂಬಾ ಉದ್ದವಾಗಿದೆ ಈ ದಾರಿ ಎಷ್ಟು ನೀರು ಇರುವವರೆಗೂ ಮಾಡಬಹುದು ಇದಕ್ಕೆ ಅಂದ್ರೆ ಮತ್ತೆ ಮೀನ್ ತಿನ್ನೋ ಜನ ಹೆಚ್ಚಾಗ್ತಾನೆ ಹೋಗಿದ್ದಾರೆ ವಿನಃ ಕಡಿಮೆ ಆಗ್ಲಿಲ್ಲ ಹಾಗಾಗಿ ಇದಕ್ಕೆ ಲಾಂಗ್ ಜರ್ನಿ ಇದೆ ಭವಿಷ್ಯ ಇದೆ ಏನಾದ್ರೂ ಮಾಡಿ ಸಕ್ಸಸ್ ಮಾಡಿದ್ರೆ ಲೈಫ್ ಇದೆ ಅನ್ನೋದು ಆನ್ಸರೇ ಅದು ಹಾಗಾಗಿ ಅದನ್ನ ನಾವು ಹಿಡ್ಕೊಂಡು ಕೂತ್ವಿ ಬಿಡ್ಲಿಲ್ಲ ಮಾಡ್ಬೇಕು ಮಾಡ್ಬೇಕು ಮಾಡ್ಬೇಕು ಅಂತ ನೆಕ್ಸ್ಟ್ 2018-19 ಕಾರವಾರ ಸಿಎಂ ಪರಿಯವರು ಅದನ್ನ ಒಂದು ಪ್ರಾಜೆಕ್ಟ್ ಅಂತ ಮಾಡಿದ್ರು ಈ ಪಂಜರು ಕೃಷಿಗೆ ಉತ್ತೇಜನ ಕೊಡ್ಬೇಕು ಅಂತ 60-40 ಲೇಡೀಸ್ ಜನ್ಸ್ ಹಾಕಿ ಪ್ರೋತ್ಸಾಹ ಧನ ಅಂತ ಕೊಟ್ರು ಅಲ್ಲಿಂದ ಇದು ಇನ್ನು ಗಾಢವಾಗಿ ನೆಲೆ ಉರ್ತು, ಜನರಿಗೆ ತಲುಪುವಾಗಾಯ್ತು ಇದು ಅವ್ರ ಮುಖಾಂತರ. ನಾವು ಸಿಂಗಲ್ ಅಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ದು ಫಸ್ಟ್ ಕೇಜ್ ಸೆಟಪ್ ಮಾಡಿದವ್ರೆ ನಾವು, ಅದು 2014 ಅದು ನಮ್ಮಷ್ಟಕ್ಕೆ ನಾವು, ಅದು ಅಂದ್ರೆ ಯಾವುದೋ ಒಂದು ಸಬ್ಸಿಡಿ ಅಥವಾ ಯಾವುದೋ ಒಂದು ಇಲಾಖೆಯಿಂದ ಹೆಲ್ಪ್ ತಕೊಂಡು ಆ ತರ ಮುಂದುವರೆ. ನಮಗ್ ಬೇಕು ಏನೋ, ನಾವು ಪರ್ಮಿಷನ್ ತಗೋಬೇಕಾ? ಇದಕ್ಕೆ ಪರ್ಮಿಷನ್ ಅಂತ ಬೇಕಾಗತ್ತೆ. ಅದು ಅಂದ್ರೆ ನಾವು ಪರ್ಸನಲ್ ಮಾಡುದಿದ್ರೆ ಅಂತದೇನಿಲ್ಲ, ಅದು ನದಿಯಲ್ಲಿ ಹಾಕುದು ಯಾರಿಗೂ ತೊಂದರೆ ಏನಿಲ್ಲ. ಬಟ್ ಕೆಲವೊಂದು ಟೈಮ್ ಅಲ್ಲಿ ಹೇಗಾಗತ್ತೆ ಅಂದ್ರೆ ಸಕ್ಸಸ್ ಕಾಣುತ್ತೆ ಅಂತ ಇದ್ರೆ ಆಚೆ ಗೀಚೆಗೆ ಅಂತ ಇದೆಲ್ಲ ಕ್ವಶನ್ ಎಲ್ಲ ಬಂದಾಗ ಅಂದ್ರೆ ಆಚೆ ಮನೆಯವರಿಗೆ ಈಚೆ ಮನೆಗೆ ಆ ಊರು ಹೀಗೆಲ್ಲ ಬರುತ್ತದೆ. ಹಾಗಾಗಿ ಸ್ವಲ್ಪ ರಿಸ್ಟ್ರಿಕ್ಷನ್ ಎಲ್ಲ ಮಾಡ್ತಾರೆ. ಹಾಗೆ ಪರ್ಮಿಷನ್ ಅಂತ ಒಂದು ತಕೊಳ್ಬೇಕು ನಾವು. ಇದು ನಮ್ ಅದು ಪಂಜರುಗಳನ್ನ ಎಲ್ಲಿ ಹಾಕಿ ಸೆಟಪ್ ಮಾಡ್ತೀರಾ, ಆ ಕ್ಷೇತ್ರ ಯಾರ ವ್ಯಾಪ್ತಿಗೆ ಬರ್ತದೆ, ಪಟ್ಟಣ ಪಂಚಾಯತನ ಅಥವಾ ಪಂಚಾಯತನ ಅಥವಾ ಪೋರ್ಟ ಅಥವಾ ಯಾವ ವ್ಯಾಪ್ತಿಗೆ ಬರ್ತದೆ ಅಂತ ತಿಳ್ಕೊಂಡು ಆ ವ್ಯಾಪ್ತಿಯಿಂದ ಪರ್ಮಿಷನ್ ತಗೊಳ್ಳೋದು. ಅದು ತಗೊಂಡ್ರೆ ಏನಾದರೂ ವಾಟರ್ ಕ್ವಾಲಿಟಿ ಏನಾದರೂ ಹಾಳಾದ್ರೆ ಅಥವಾ ವೇಸ್ಟೇಜ್ ಮೀನನ್ನು ಹಾಕಿದ್ರೆ ರೆಸ್ಪಾನ್ಸಿಬಿಲಿಟಿ. ಅದು ನೀರಂದ್ರೆ ಪ್ರತಿಯೊಬ್ಬರದು ಮನುಷ್ಯದ್ದು, ಅದು ಹತ್ತಿರ ಇದ್ದವ್ರದ್ದಂತ ಅಲ್ಲ, ಯಾರು ಬೇಕಾದ್ರೂ ಕೇಳ್ಬಹುದು ನದಿ ನೀರು. ಹಾಗಾಗಿ ಒಂದು ಜವಾಬ್ದಾರಿ, ಆ ಜವಾಬ್ದಾರಿನ ನಾವು ನಿಭಾಯಿಸಬೇಕು. ಹಾಗಾಗಿ ಕೆಲವೊಂದು ಡಿಸ್ಟಿಂಕ್ಷನ್ ನಾವು ಒಪ್ಪಿಕೊಂಡು ನಾವು ತಗೊಂಡಿರ್ತೀವಿ. ಅದು ಫಸ್ಟ್ ಆಗಿ ಅದು ತಗೊಳ್ಬೇಕು, ಅದು ಜವಾಬ್ದಾರಿ ನಮ್ದು. ಈಗ ಪ್ರಾರಂಭ ಮಾಡುವಾಗ ಇಂತಿಂತ ವಸ್ತುಗಳು ಬೇಕು, ಇಲ್ಲಿ ಇಷ್ಟೇ ಸೈಜ್ ನೊಳಗೆ ಮಾಡಬೇಕು, ಇಷ್ಟಿಷ್ಟು ಬೇರೆ ಬೇರೆ ಸೈಜ್ ನೊಳಗೆ ಇರುತ್ತೆ, ಹಂಗೇನು ಇರುತ್ತೆ? ಅದು ಹೇಗಿತ್ತು ಅಂದ್ರೆ, ಸಿ ಎಂ ಎಫ್ ಆರ್ ಐ ಸಂಸ್ಥೆ ಯಾವಾಗ ಇದನ್ನ ಜನರಿಗೆ ತಲುಪುವ ಹಾಗೆ ಮಾಡ್ತಾ ಅದು ಟೆಕ್ನಿಕಲಿ ಇದ್ರಲ್ಲಿ ತುಂಬಾ ಬೆಳವಣಿಗೆ ಆಯ್ತು. ಈಗ ಪರ್ಸನಲ್ ಫಾರ್ಮ್ ಮಾಡುವಾಗ ಬಿದ್ರಿಯಿಂದ ಮಾಡ್ತಿದ್ರು ಏನೋ, ಅವ್ರ ತಕ್ಕಾಗೆ ಮಾಡ್ತಿದ್ರು. ಬಟ್ ಹೀಗೆ ಸೆಟಪ್ ಆಗ್ಬೇಕು, ಹೀಗೆ ಮಾಡಿದ್ರೆ ಅದು ವೈಜ್ಞಾನಿಕವಾಗಿ ಸಾಬೀತಾಗಿದೆ ಅಂತ ಒಂದು ಇದು ಲೋಕಲ್ ಫಾರ್ಮರ್ ಗೊತ್ತಾಗುದಿಲ್ಲ. ಬಟ್ ಆ ಸಂಸ್ಥೆ ವೈಜ್ಞಾನಿಕವಾಗಿ ಹೀಗೆ ಆಗಿದ್ರೆ ಸಕ್ಸಸ್ ಬರುತ್ತೆ ಅಂತ ಮಾಡಿ ಅದನ್ನ ಹೀಗೆ ಮಾಡಬೇಕು, ಇಷ್ಟಿಷ್ಟೇ ಡಯಾಮೀಟರ್ ಇರಬೇಕು, ವಾಟರ್ ಕ್ವಾಲಿಟಿ ಹೀಗಿರ್ಬೇಕು, ಆ ಕೆಜಿ ಸೈಜ್ ಹೀಗಿರ್ಬೇಕು, ಎಷ್ಟು ಪಂಜರದಲ್ಲಿ ಎಷ್ಟು ಸ್ಪೇಸ್ ಅಲ್ಲಿ ಎಷ್ಟು ಮರಿನ ಬಿಡ್ಬೋದು ಅದೆಲ್ಲ ನಿಗದಿ ಮಾಡಿದ್ರು ಅವರು. ಹಾಗಾಗಿ ಸಕ್ಸಸ್ ಈ ಬಿಸ್ನೆಸ್ ಅಲ್ಲಿ, ಈ ಫಾರ್ಮಿಂಗ್ ಅಲ್ಲಿ ಸಕ್ಸಸ್ ನೋಡ್ಲಿಕ್ಕೆ ತುಂಬಾ ದೊಡ್ಡ ಅವಕಾಶ ಆಯ್ತು ಅವರಿಂದ. ಫಸ್ಟ್ ಈ ಕೆಜಿ ಕಲ್ಚರ್ ಸಕ್ಸಸ್ ಆಗ್ಲಿಕ್ಕೆ ಮೇನ್ ಕಾರಣ ಸಿ ಎಂ ಎಫ್ ಆರ್ ಐ ಸಂಸ್ಥೆ ಮಾಡಿದ್ದ ಒಂದು ಪ್ರಾಜೆಕ್ಟೇ ಇದಕ್ಕೆ ತುಂಬಾ ಒಂದು ದೊಡ್ಡ ಅಡಿಪಾಯ. ಅದ್ರ ನಂತರ ಇವಾಗ ಈ ಪ್ರಧಾನಮಂತ್ರಿ ಅವ್ರದ್ದು PMSY ಸ್ಕೀಮ್ ಅಲ್ಲಿ ಈ ಸಹಾಯಧನ ಈಗ ತುಂಬಾ ಜನ ಆಗಿದ್ದಾರೆ ಈ ಫಾರ್ಮಿಂಗ್ ಅಲ್ಲಿ. ಬಹುಶಃ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾನು ನೋಡಿದಾಗ 2014 2018 ಇಬ್ಬರು ಫಾರ್ಮರ್ ಇದ್ರು, ಇಬ್ರು. ಈಗ 300+ ಫಾರ್ಮರ್ ಇದ್ದಾರೆ. ಜಸ್ಟ್ ಒಂದು ಎಷ್ಟು ವರ್ಷ, 19, 20, 21, 22 ಒಂದು 3-4 ವರ್ಷದಲ್ಲಿ 2 ಇದ್ದವರು 300+ ಹೋಗಿದ್ದಾರೆ. ಹೀಗೆ ಇದು ಸೈಜ್ ಹೆಂಗ ಅವರೇ ಒಂದು ಇದು ಇರುತ್ತೆ, ಅದ್ರ ಪ್ರಕಾರ ಮಾಡೋದು ಮಾಡ್ಬೇಕು. ಇನ್ನೊಂದೇನಿದ್ರೆ ಇದ್ರಲ್ಲಿ ಮೇನ್ ಬರೋದಂದ್ರೆ ಕ್ಯಾನ್ಬಲಿಸಂ, ಈ ಚಿಕ್ಕ ಮೀನನ್ನ ದೊಡ್ಡ ಮೀನಿಗೆ ತಿನ್ನತ್ತೆ. ಇದು ಮೊದಲಿನ ಸ್ಟೇಜ್ ಅಲ್ಲಿ ನಾವು ಫೇಲಿಯರ್ ಆಗಕ್ಕೆ ಇದೊಂದು ಕಾರಣ ನಮಗೆ. ಅದೇನು ಆಗುದಿಲ್ಲ, ನಾವು ಒಟ್ಟಿಗೆ ಇರುವ, ಒಟ್ಟಿಗೆ ಇರ್ತದೆ ಮೀನು ಅನ್ನೋ ಭಾವನೆ ಹಾಗಿಲ್ಲ. ಇದು ಚಿಕ್ಕದ್ರ ದೊಡ್ಡ ಮೀನು ಚಿಕ್ಕದನ್ನ ತಿನ್ನುತ್ತೆ, ಇದು ಅದೇ ಮೇನ್. ಅದನ್ನ ಗ್ರೇಡಿಂಗ್ ಅಂತಾರೆ. ಗ್ರೇಡಿಂಗ್ ಮುಖಾಂತರ ನಾವು ಬೇರೆ ಬೇರೆ ಸಪ್ರೇಟ್ ಸಪ್ರೇಟ್ ಮಾಡ್ಕೋ. ಒಂದು ಕೆಜಿ 20x10 ಕೆಜಿ ಇದ್ರೆ ಆ ಕೆಜಿ ಅನ್ನ ಎರಡು ಭಾಗ ಮಾಡಿ ದೊಡ್ಡ ಮೀನು ಒಂದ್ ಸೈಡ್, ಚಿಕ್ಕ ಮೀನು ಒಂದ್ ಸೈಡ್, ಆಗ ಈಕ್ವಲ್. ಒಂದು ಮೀನು ಇನ್ನೊಂದು, ಒಂದು ಮೀನು 100 ಇದ್ದು ಒಂದು ಮೀನು 500 ಇದೆ, ಆ 500 100 ಮೀನಿಗೆ ತಿನ್ನತ್ತೆ. ಇದು ಇದ್ರದ್ದು ಮೈನಸ್ ಪಾಯಿಂಟ್. ಆ 100 ಎಕ್ಸ್ಟ್ರಾ 500 ಎಷ್ಟು ಅಂತ ಮಾಡಿದ್ರೆ ಅದು ಒಳ್ಳೆ ಗ್ರೋತ್ ಬರುತ್ತೆ, ಅದೇ ಸೈಜಿಗೆ ಅದು ಒಳ್ಳೆ ಲಾಭ ತರುತ್ತೆ. ಅಂದ್ರೆ ನಾವು 10 ಇರುವಾಗ 3 ಜನ ಚಿಕ್ಕವರಿದ್ದು 7 ಜನ ದೊಡ್ಡವರಿದ್ದು ಆ 3 ಜನಕ್ಕೆ ತಿಂದಾಗ ಬಿಡುತ್ತೆ ಅದು, ಅದ್ ನಮ್ಗೆ ಲಾಸ್. ಹಾಗಾಗೋದ್ಕಿಂತ ಆ 3 ಜನಕ್ಕೆ ಎಕ್ಸ್ಟ್ರಾ ಮಾಡಿ 7 ಜನಕ್ಕೆ ಎಕ್ಸ್ಟ್ರಾ ಮಾಡಿದ್ರೆ ಅದು ಎಲ್ಲನೂ ಬರುತ್ತೆ ನಮ್ಗೆ. ಹಾಗಾಗಿ ಅದು ಸಪರೇಟ್ ಮಾಡಬೇಕು, ಸಪರೇಟ್ ಮಾಡ್ಬೇಕಾಗತ್ತೆ ಅದು. ಅದು ಮೇನ್ ಇದ್ರಲ್ಲಿ. ಇನ್ನೊಂದಂದ್ರೆ 12 ಕಾಯೋ ಅಂದ್ರೆ ಅದನ್ನ ತಾಳ್ಮೆಯಿಂದ ಸಾಕೋ ಇದಿರ್ಬೇಕು, ಪೇಷನ್ಸ್ ಇರ್ಬೇಕು, ಅದು ಮೇನ್. ಇನ್ನೊಂದಂದ್ರೆ ಮರಿ ಆಯ್ಕೆ ಮಾಡೋದು, ಇದೆಲ್ಲ ತುಂಬಾ ಅಂದ್ರೆ ಯಾವ ವಾಟರ್ ಕ್ವಾಲಿಟಿಗೆ ಯಾವ ಮೀನ್ ಸೆಟ್ ಆಗುತ್ತೆ, ಯಾವ ಟೈಮಲ್ಲಿ ಕೆಲವೊಂದು ಟೈಮಲ್ಲಿ ಫೀಡ್ ಎಷ್ಟನ್ನು ಹಾಕ್ಬೇಕು, ಇದೆಲ್ಲ ಕ್ಯಾಲ್ಕುಲೇಷನ್ ಆಗುತ್ತೆ. ಹೌದು. ಈಗ ಇಲ್ಲಿ 300 ಜನ ಹೆಚ್ಚು ಕಡಿಮೆ ಸಾಕಾಣಿಕೆ ಮಾಡ್ತಾ ಇದಾರೆ ಈ ರೀತಿ ಅಂತ ಹೇಳಿದ್ರೆ, ಅವರು ಎಲ್ಲ ಒಂದ ತರದ ಮೀನು ಬಿಟ್ಟರೋ ಬೇರೆ ಬೇರೆ ಇದೆ? ಮೀನು ಸಾಕಾಣಿಕೆಯಲ್ಲಿ ಏಷ್ಯನ್ ಸೀ ಬಾಸ್ ಅನ್ನೋದು ಪರ್ಸನಲಿ ಗ್ರೋತ್ ಹೆಚ್ಚು, ಆದಾಯ ಹೆಚ್ಚು. ಹಾಗಾಗಿ ಫಾರ್ಮಿಂಗ್ ಅಂತ ಬಂದಾಗ ನಾವು ಆದಾಯನೇ ನೋಡೋದ್ರಿಂದ ಸೀಬಾಸ್ಗೆ ತುಂಬಾ ಜನ ಇಂಟ್ರೆಸ್ಟ್ ಮಾಡ್ತಾರೆ, 99% ಸೀಬಾಸ್ಗೆ. ನಾವು ಒಂದು ಮೀನನ್ನು ಬೇರೆ ಸಾಕೋದು, ನಮಗೆ ಒಂದು ವರ್ಷದ ನಂತರ ಒಂದು ಮೀನು 1,000 ಆದಾಯ ಸೀಬಾಸಿಂದ ಕೊಡುತ್ತದೆ ಅಂತಾದರೆ, ಇನ್ನೊಂದು ಪಲ್ಸ್ಪೋಟ್ ಅಂತ ಇದೆ, ಅದು ಫಾರ್ಮಿಂಗ್ ಮಾಡಾಗುತ್ತೆ, ಅದು ನಮಗೆ ಒಂದು 100 ರೂಪಾಯಿ ಕೊಡುತ್ತೆ ಆದಾಯ. ಹಾಗಾಗಿ ಇದನ್ನ ಟಾರ್ಗೆಟ್ ಮಾಡಿ ಸಾಕ್ತಾ ಇದ್ದಾರೆ, ಸೀಬಾಸ್ ಅಂತ ಟಾರ್ಗೆಟ್ ಮಾಡಿ ಸಾಕ್ತಾ ಇದ್ದಾರೆ. ಒಂದು ಅಮೌಂಟ್ ನಮಗೆ ತಿಂಗಳ ಟರ್ನ್ಓವರ್ ಆಗುದಿಲ್ಲ ಇದರಲ್ಲಿ, ವರ್ಷನೇ ನೀವು ಪಲ್ಸ್ಪೋಟ್ ಅನ್ನ ಸಾಕಿ ಬೇಕಿದ್ರೆ ನೀವು ಸೀಬಾಸ್ ಅನ್ನೇ ಸಾಕಿ, ಸಿಬಾಸ್ ಅಂತ ಸಾಕಿದ್ರೆ ಒಂದು 12 ತಿಂಗಳನ್ನು ಸಾಕಬೇಕು, ಪಲ್ಸ್ಪಟ್ ಅಂತ ಸಾಕಿದ್ರು ಒಂದು 8 ತಿಂಗಳು 9 ತಿಂಗಳನ್ನು ಸಾಕಬೇಕು. ಅದಕ್ಕೆ ಇದಕ್ಕೆ ಗ್ರೋತ್ ಡಿಫರೆನ್ಸ್ ತುಂಬಾ ಇದೆ. ಪಲ್ಸ್ಪಟ್ ಒಂದು 100 ಗ್ರಾಮ್ 200 ಗ್ರಾಮ್ ಆಗಿದ್ರೆ ಇದು 2 ಕೆಜಿ 1.5 ಕೆಜಿ 2 ಕೆಜಿ ಹೀಗೆ ಹೋಗುತ್ತೆ. ಇಲ್ಲಿ ರೇಟ್ ಲೆಕ್ಕದಲ್ಲೂ ಪಲ್ಸ್ಪಟಿಗೆ ಒಂದು 150 ರೂಪಾಯಿ ಇದ್ರೆ ಸಿಬಾಸಿಗೆ 500 ರೂಪಾಯಿ 550 ರೂಪಾಯಿ 600 ರೂಪಾಯಿ ಹೀಗೆ ನಡೆಯುತ್ತೆ. ಹಾಗಾಗಿ ಅದನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅದನ್ನು ಸಾಕ್ಲಿಕ್ಕೆ ತುಂಬಾ ಜನ ಇಂಟ್ರೆಸ್ಟ್ ಮಾಡ್ತಾ ಇದ್ದಾರೆ. ಎಲ್ಲಿ ತರ್ತೀರಿ ಸಣ್ಣ ಮೀನು? ಇದು ಕೇನ್ರಿಸ್ ಅಕ್ವಾಕಲ್ಚರ್ ಅಂತ ಕುಮಟಾದಲ್ಲೂ ಕೂಡ ಆಗಿದೆ, ಅಲ್ಲಿಂದನೂ ಸೀಡ್ ತರ್ತೀವಿ. ಅದು ಬಿಟ್ಟರೆ ಆಂಧ್ರದಿಂದ ತರ್ತೀವಿ, ಚೆನ್ನೈಯಲ್ಲಿ RGC ಅಂತ ಒಂದಿದೆ ಅಲ್ಲಿಂದ ತರ್ತೀವಿ, ಕೇರಳ ತರ್ತೀವಿ. ತುಂಬಾ ಆಪ್ಷನ್ ಇದೆ ಇವಾಗ ಮರಿಯನ್ ತರೋದು. ಬಟ್ ನಮ್ಗೆ ಯಾವ್ದು ಸುಟೇಬಲ್, ನಮ್ಮ ವಾಟರ್ ಕ್ವಾಲಿಟಿಗೆ ಯಾವ್ದು ಸುಟೇಬಲ್, ನಮ್ಗೆ ಯಾವ್ದು ಕ್ಲಿಕ್ ಆಗ್ತಿದೆ ವರ್ಷನ ವರ್ಷನ, ಅದ ಅಲ್ಲಿಂದ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಫಾರ್ಮರ್ಸ್. ಈಗ 20x10 ಅಂತ ಹೇಳಿದ್ರಲ್ಲ, ಅದರೊಳಗೆ ಎಷ್ಟು ಮೀನ್ ಬಿಡಬಹುದು? ಸ್ಕ್ವೇರ್ ಫೂಟಿಗೆ ಒಂದು ಮೀನ್ ಅಂತ ಇದೆ, ಅದು ಸ್ಕ್ವೇರ್ ಫೀಟಿಗೆ ಒಂದು ಮೀನ್ ಅಂತ. ಅದು ಹೆಚ್ಚು ಹಾಕಿದ್ರು ತೊಂದ್ರೆನೆ, ಕಡಿಮೆ ಹಾಕಿದ್ರು ಒಳ್ಳೆ ಗ್ರೋತ್ ಬರುತ್ತೆ. ಅಂದ್ರೆ 20x10 ಅಲ್ಲಿ ಒಂದು ಸ್ಕ್ವೇರ್ ಫೂಟ್ ಒಂದು 5 ಫೀಟ್ ಡೆಪ್ತ್ ಇಟ್ಟು 1,000 ಮೀನನ್ನು ಸಾಕಿದ್ರೆ, 1,000 ಮೀನನ್ನು ನಾವು ಹಾಕಿದ್ರೆ ಒಂದು 60-70% ಸರ್ವೈಲ್ ಅನ್ನ ಇಟ್ಕೊಂಡ್ರೆ, ನಾವು ಗ್ರೇಡಿಂಗ್ ಎಲ್ಲ ಮಾಡಿ ಸರ್ವೈಲ್ ಒಂದು 70-700 ಮೀನೆಲ್ಲ ಇಟ್ಕೊಂಡ್ರೆ ಒಂದು ವರ್ಷ ಫಾರ್ಮಿಂಗ್ ಮಾಡಿದ್ರೆ ಒಂದು ತುಂಬಾ ಬರುತ್ತೆ. ಅದು ಒಂದು ನಾವು ಅಂತ ಫಾರ್ಮರ್ ಅಂತ ಬಂದಾಗ ಒಂದು ಮೀನು 8 ಕೆಜಿ ಆಗಿದೆ, 1 ಕೆಜಿ ಆಗಿದೆ ಅಂತೆಲ್ಲ ಬರಬಾರ್ದು. ನಮಗೆ ಎವರೇಜ್ ಫಾರ್ಮರ್ ಎವರೇಜ್ ಬರಬೇಕು. ಹಾಗಾಗಿ 1.5-2 ಕೆಜಿ ಬರುತ್ತೆ, 2 ಕೆಜಿ ಬರುತ್ತೆ. ಒಂದು 700 ಮೀನು ಇದ್ರೆ 1.5 ಟನ್ ಸಾಧಾರಣ ಆಗುತ್ತೆ. ಒಂದು ಟನ್ನಿಗೆ 500 ರೂಪಾಯಿ ಎಲ್ಲ ಹೋಗುತ್ತೆ ಅದು ಆ ಸೀಸನ್ ವೈಸಲ್ಲಿ. ಬಟ್ ನಾವು ನಾರ್ಮಲಿ ತಗೊಳ್ಬೇಕು 400 ಅಂತ, ಒಂದು 400,000 ಒಂದು 5-6 ಲಕ್ಷ ರೂಪಾಯಿ ಆಗುತ್ತೆ ಇನ್ವೆಸ್ಟ್ಮೆಂಟ್ ಬಂದು. ಒಂದು ಮರಿಗೆ 30 ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ತಗೊಂಡ್ರೆ 30 ರುಪೀಸ್ 35 ರುಪೀಸ್ ಆಗುತ್ತೆ, 30 ಒಂದು ಹಿಡಿದ್ರು ಒಂದು 30,000. ಅದಕ್ಕೆ ಫುಡ್ ಕಾಸ್ಟ್ ಒಂದು ಪರ್ 1 ಕೆಜಿ ಮೀನು ಬೆಳಿಲಿಕ್ಕೆ 3-4 ಕೆಜಿ ಬೇಕು. 4 ಕೆಜಿ ಫೀಡ್ ಅಂದ್ರೆ ಒಂದು 20 ರುಪೀಸ್ ಅಲ್ಲಿ ವೇಸ್ಟ್ ಮೀನೆಲ್ಲ ಸಿಗುತ್ತೆ. 80 ರೂಪಾಯಿ ಪ್ಲಸ್ ಒಂದು ಮೀನಿಗೆ ಮರಿಗೊಂದು 30 ರೂಪಾಯಿ 110 ಕೆಜಿ ಸೆಟಪ್. ನಾವು ಫುಡ್ ಕಟಿಂಗ್ ಅದು ಇದೆ, ಒಂದು 150 ರೂಪಾಯಿ ಒಂದು ಹೋಗುತ್ತೆ ಒಂದು ಪರ್ ಕೆಜಿ ಮೇಲೆ. 1.5 ಲಕ್ಷ ರೂಪಾಯಿ ಹೋದಾಗತ್ತೆ ತಗೊಳ್ಳಿ, 2 ಲಕ್ಷ ಹೋದ್ರೆ ಒಂದು 4 ಲಕ್ಷ ರೂಪಾಯಿ ಉಳಿಯುತ್ತೆ. ಅದನ್ನೇ ಒಂದು ದೊಡ್ಡ ಸ್ಕೇಲ್ ಅಲ್ಲಿ ಮಾಡಿದ್ರೆ ಒಂದು ಅಮೌಂಟ್ ಹೈಕ್ ಮಾಡ್ಕೊ ಹೋಗ್ಬಹುದು. ಹೀಗೆ ಈಗ ನೀವು 3-4 ವರ್ಷದಿಂದ ಮಾಡ್ತಾ ಇದ್ದಾರೆ, ಇದು ರೇಟ್ ನೋಡಿ ಹೆಚ್ಚು ಕಡಿಮೆ ಆಗುವುದು, ಬೇಡಿಕೆಯೊಳಗೆ ಹೆಚ್ಚು ಕಡಿಮೆ ಆಗೋದು, ಅಥವಾ ನಮ್ಮ ಕೈ ಸುಟ್ಟುಕೊಂಡಿದ್ದು ಹಂಗೇನು ಇದೆ? ಮೀನು ಬೆಳವಣಿಗೆ ಅಂದರೆ ಮೀನು ಕ್ರೋಪ್ ಬಂದರೆ ಅಂದರೆ ಅದನ್ನು ಕರೆಕ್ಟ್ ಮಾಡಿ ನಾವು ಅದು ಏನು ಮಾಡಬೇಕು ಅದಕ್ಕೆ ಅದನ್ನು ಕರೆಕ್ಟ್ ಮಾಡ್ತಕ್ಕೋ ಬಂದರೆ ಮೀನು ಸೇಲಿಂಗ್ ಇನ್ನೂ ತೊಂದರೆ ಆಗಿಲ್ಲ. ಸೇಲಿಂಗ್ ಯಾವ ಬೇಡಿಕೆ ಇದೆ, ತುಂಬಾ ಬೇಡಿಕೆ ಇದೆ. ನಮ್ಮ ಹತ್ರ ಕೊಡ್ಲಿಕ್ಕೆ ಆಗುದಿಲ್ಲ. ನಾವೊಂದು ನಾವಿಷ್ಟು 300 ಕೆಜಿ ಅಂದ್ರೆ ಏನು ಅಲ್ಲ, ಅದು ಏನು ಅಲ್ಲ, ಅದು ಅಂದ್ರೆ 1% ಕೂಡ ಅಲ್ಲ ಅದು. ಹಾಗಾಗಿ ಅದಕ್ಕೆ ಆಹಾರ ಏನು ಕೊಡೋದು? ಆಹಾರ ಟ್ರೆಷ್ ಫಿಶ್ ಅಂತ ಇದು ನಮ್ದು ವೇಸ್ಟ್ ಮೀನ್ ಬರುತ್ತೆ. ಇದು ಫಿಶ್ ಮೊದ್ಲೇ ಫಿಶ್ ಆಯಿಲ್ ತೆಗಿಲಿಕ್ಕೆ ಈ ಬಂದರದಿಂದ ಎಲ್ಲ ಬಂದರ್ ಡೋಕಾದಲ್ಲೆಲ್ಲ ಮೀನ್ ಬರುತ್ತೆ. ಅಂದ್ರೆ ಕಡಿಮೆ ವೆಚ್ಚದ ಮೀನೆಲ್ಲ ಆಯಿಲಿಗೆ ಯೂಸ್ ಮಾಡ್ತಾರೆ. ಒಂದೆರಡು 20 ರೂಪಾಯಿ 18 ರೂಪಾಯಿ 15 ರೂಪಾಯಿ ಎಲ್ಲ ಹೋಗುತ್ತೆ ಅದು. ಅದನ್ನ ಮೀನನ್ನೇ ನಾವು ಪರ್ಚೇಸ್ ಮಾಡಿ ಈ ಮೀನಿಗೆ ಹಾಕ್ತೀವಿ ಅಷ್ಟೇ. ಎಷ್ಟು ಹಾಕ್ಬೇಕು ದಿನ? ದಿನ ಅಂತ ಬಂದ್ಬಿಟ್ಟು ಬಾಡಿ ವೇಟ್ ಪ್ರಕಾರ ಹಾಕ್ಬೇಕು ಅದು. 2%, 3% ಈ ಬಾಡಿ ವೇಟ್ ಪ್ರಕಾರ ಹಾಕ್ಬೇಕು ಅದು. ಒಂದ್ ದಿನಕ್ಕೆ 1,000 ಮೀನು ಒಂದು ಕೆಜಿ ಆಗಿದ್ರೆ ಒಂದು 25-30 ಕೆಜಿ ವರೆಗೂ ಫೀಡ್ ಹೋಗುತ್ತೆ ಹೈಯೆಸ್ಟ್. ಈಗ ಅಲ್ಲಿ ಎಲ್ಲ ಗುಂಪಾಗಿ ಇರ್ತವೆ ಮೀನು, ಆಹಾರ ಹಾಕ್ತೀವಿ, ಕೆಲವೊಂದು ತಿಂತವು ಕೆಲವೊಂದು ತಿನ್ನಲ್ಲ, ಹಂಗೆ ಹಂಗೇನ್ ಆಗುತ್ತೆ? ಅದು ಗ್ರೋತ್ ಡಿಫರೆನ್ಸ್ ಆಗುತ್ತೆ ಅಷ್ಟೇ. ಅಂದ್ರೆ ನಾವು ಒಂದು 30 ಕೆಜಿ ಹಾಕಿದ್ರೆ ಎಲ್ಲರಿಗೂ ಸಿಗುತ್ತೆ ಅನ್ನೋದಲ್ಲ ಅದು. ಅದು ಹಸಿವೆ ಇದ್ದವ್ರು ತಿನ್ಕೊಳ್ತಾರೆ, ಇಲ್ಲಾದ್ರೆ ನಾಳೆ ತಿನ್ಕೊಳ್ತಾರೆ. ಹಾಗೆ ಅದ್ರ ಒಳಗೆ ಅಡ್ಜಸ್ಟ್ಮೆಂಟ್, ನಮ್ಮ ಕಣ್ಣಿಗೆ ಕಾಣುದಿಲ್ಲ ಅದು. ಅದೇ ಅಡ್ಜಸ್ಟ್ಮೆಂಟ್ ಮಾಡಿ ಬರ್ತದೆ. ಕೆಲವೊಂದ್ಸಲ ಕೆಲವೊಂದು ಫಾಸ್ಟ್ ಬಂದು ತಿನ್ನೋರು ಇರ್ತಾರೆ, ಅವ್ರು ಒಂದು ವರ್ಷಕ್ಕೆ ಒಂದು 3 ಕೆಜಿ ಬೆಳೀತಾರೆ. ಕೆಲವೊಂದು ಹೆದರ್ಕೊಂಡು ಹಿಂದ್ಗಡೆನೆ ಇರ್ತದೆ, ಅದು 1.5 ಕೆಜಿ ಬೆಳೆಯುತ್ತೆ. ಹಾಗೆ ಅಡ್ಜಸ್ಟ್ಮೆಂಟ್ ಆಗುತ್ತೆ, ಎಲ್ಲದು ಒಂದೇ ಈಕ್ವಲ್ ಪೋಲ್ಟ್ರಿ ಫಾರ್ಮ್ ತಕ್ಕ ಹೋಗ್ಲಿಕ್ಕೆ ಆಗುದಿಲ್ಲ ಇದು. ಈಗ ನದಿಯಲ್ಲಿ ಅಥವಾ ಹಿನ್ನೀರಿನಲ್ಲಿ ಮೀನು ಇರ್ತಾವಲ್ಲ, ಒಳಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ? ನಾವು ನೆಟ್ ಬಲೆನೆಲ್ಲ ಹಾಕಿ ಅದಕ್ಕೆ ಅದ್ರ ಒಳಗಡೆನೆ ಇರಬೇಕು ನಮ್ಮ ಮೀನು, ಸೇಫ್ಟಿ ಆಗಿ ಇರುತ್ತೆ ಅದು. ಬಲೆ ಗಿಲೆ ಎಲ್ಲ ನೆಟ್ಟಿ ಗಿಟ್ಟು ಫೈಬರ್ ಮೆಸ್ ಎಲ್ಲ ಹಾಕಿ ಸೇಫ್ಟಿ ಮಾಡಿರ್ತೀವಿ. ಹಾಗಾಗಿ ಹೆರ್ಗಿನ ಮೀನು ಚಿಕ್ಕ ಮೀನು ಏನಾದ್ರೂ ಬಂದಿದ್ರೆ ಒಳಗೆ ಬಂದು ಇದು ತಿನ್ಕೊಳತ್ತೆ, ಅಂತ ರಿಸೋರ್ಸ್ ಎಲ್ಲ ಹೊಟ್ಟೆ ತುಂಬಿಕೊಳ್ಳುತ್ತೆ ಅದು. ಕೆಲವೊಂದು ಅಂದ್ರೆ ಸ್ವಲ್ಪ ದೊಡ್ಡ ಕಣ್ಣೆ ಎಲ್ಲ ಇದ್ರೆ ಆ ಚಿಕ್ಕ ಮೀನು ಒಳಗಡೆ ಹೋಗ್ರೆ ಇದು ತಿನ್ಕೊಳ್ತೇವೆ. ಬಟ್ ಇಲ್ಲಿ ಮೀನು ಹೆರ್ಗಡೆ ಹೋಗದಿರುವಷ್ಟು ನಾವು ಕಂಟ್ರೋಲ್ ಮಾಡಿರ್ತೀವಿ ಅದನ್ನೆಲ್ಲ. ಹೌದು. ಮತ್ತೆ ಕಾಳಜಿ ಹೆಚ್ಚು ಎಲ್ಲಿ ವಹಿಸಬೇಕು ಇದರಲ್ಲಿ? ಕಾಳಜಿ ಅಂದ್ರೆ ಚಿಕ್ಕ ಮರಿ ತಕೊಬಂದು ನಾವು ಒಂದು 300 ಗ್ರಾಂ ವರೆಗೂ ಮಾಡ್ತೀವಲ್ಲ, ಅದು ತುಂಬಾ ಚಾಲೆಂಜಿಂಗ್, ತುಂಬಾ ಚಾಲೆಂಜಿಂಗ್. ಈ 4 ಇಂಚು 5 ಇಂಚು ಮರಿ ತಕೊಬಂದು ಬಿಡ್ತೀವಿ ನಾವು, 20 ಗ್ರಾಮ್, 15-20 ಗ್ರಾಮ್ ಮರಿ ತಂದು ಬಿಡ್ತೀವಿ. ಅದು 300 ಗ್ರಾಮ್ ಆಗುವವರೆಗೂ ನಮ್ಗೆ ಚಾಲೆಂಜ್. 300 ಗ್ರಾಮ್ ಆಗಿದ್ಮೇಲೆ ಅದು ಪಾಸ್ ಅಂತ, ಅದು ಇನ್ನೊಬ್ರಿಗೆ ತಿನ್ಕೊಳ್ಳುವ ಪ್ರಮಾಣ ತುಂಬಾ ಕಡಿಮೆ ಆಗ್ತದೆ. ಇನ್ನೊಂದು, ನಾವು ಅಲ್ಲಿಂದ ತಕೊಬಂದಿರ್ತೀವಿ ಅದು ಹೊಟ್ಟೆಗೆ ತಗೊಳ್ಳೋದಿಲ್ಲ, ಇಂಥ ಚಾಲೆಂಜಸ್ ಎಲ್ಲ ಇರ್ತದೆ. ಕಡೆಗೆ ವಾಟರ್ ಕ್ವಾಲಿಟಿಯಲ್ಲಿ ಏನಾದ್ರು ಡಿಫರೆನ್ಸ್ ಇದ್ರೆ ಅದು ಫೀಡಿಗೆ ಬರುವುದಿಲ್ಲ. ಒಂದು ದೊಡ್ಡಿರೋದನ್ನು ಚಿಕ್ಕದಕ್ಕೆ ತಿನ್ನೋ ಪ್ರಕರಣ ಹೆಚ್ಚಿರೋದೇ ಈ ಸೈಜಲ್ಲಿ, ಒಂದು 300 ಗ್ರಾಮ್ ಒಳಗಿಂದ, 20 ಗ್ರಾಮಿಂದ 300 ಗ್ರಾಮ್ ಒಳಗೆ. ನಾವೊಂದು 1,000 ಮರಿ ಬಿಟ್ಟಲ್ಲಿ ಅದು ನಾವು ಕರೆಕ್ಟ್ ಆಗಿ ಮೇಂಟೆನೆನ್ಸ್ ಮಾಡದೇ ಇದ್ರೆ ಹೀಗಾಗತ್ತೆ ಅದು, ಅದು ಇನ್ನೊಬ್ರಿಗೆ ತಿಂದ್ಕೊಂಡೆಲ್ಲ ಹೋಗುತ್ತೆ ಕೆಲವೊಂದು ಟೈಮ್. ಮತ್ತೆ ನಾವು ಎಕ್ಸ್ಪೆಕ್ಟ್ ಮಾಡೋದು 70% ಮತ್ತೆ ಜೀವಂತ ಇರ್ತವೆ, ಉಳಿದಿದ್ದು ಹೆಚ್ಚು ಕಡಿಮೆ ಆಗಬಹುದು ಅಂತೇಳಿ ಅಲ್ಲ? ಹೌದು, ನಾವು ಪ್ರಯತ್ನ ಮಾಡಿದಾಗೆ ಅದು, ಟೈಮ್ ಟು ಟೈಮ್ ಫುಡ್ ಕೊಟ್ಟು ಟೈಮ್ ಟು ಟೈಮ್ ಗ್ರೇಡ್ ಮಾಡಿದ್ರೆ ಅದು ಬರುತ್ತೆ. ಅದು 1 ಕೆಜಿ ಇದ್ದಿದ್ದು ನೀವು 4 ಮಾಡ್ಕೊಂಡಿರಿ, ಈಗ ಎಷ್ಟು ವರ್ಷ ಆಯ್ತು 4 ಮಾಡ್ಕೊಂಡು? 2-3 ವರ್ಷ ಆಯ್ತು. ಒಬ್ಬರಿಗೆ 1 ಕೆಜಿ ಮೇಂಟೈನ್ ಮಾಡಬಹುದು, ತುಂಬಾ ಕಷ್ಟ, ತುಂಬಾ ಕೆಲಸ. ಮೀನು ತಕೊಬಂದು ಅದು ಕಟಿಂಗ್ ಮಾಡಿ ಅದು ಸಿಸ್ಟಮ್ ಅಲ್ಲಿ ಹಾಕಿ ಮಾಡಿ ಅದು ತಕೊಂಡ್ಬಂದು ಹಾಕ್ಬೇಕು. ಕೆಲಸಗಾರ ಇಟ್ಟು ಮಾಡ್ಲಿಕ್ಕೆ ತರ ಅಂತ ಜವಾಬ್ದಾರಿ ಅಲ್ಲ ಇದು, ಯಾಕಂದ್ರೆ ಮೇನ್ ಫಾರ್ಮರೇ ತುಂಬಾ ಕಾಳಜಿ ವಹಿಸಬೇಕಾಗುತ್ತದೆ. ಬಲೆಯಲ್ಲಿ ಇರುವುದು, ಖಾಲಿ ನದಿ ಒಳಗೆ ಬಲೆ ಇರುದು, ಏಡಿ ಕಚ್ಚಿದ್ಯಾ ಅದು ಏನು ಕಚ್ಚಿದ್ಯಾ ಅದೆಲ್ಲ ಗೊತ್ತಾಗುದಿಲ್ಲ. ತುಂಬಾ ಪೇಷನ್ಸ್ ಇಟ್ಟು ನೋಡ್ಬೇಕು ಅದು ಏನಾಗತ್ತೆ ಏನು ಅಂತೆಲ್ಲ. ಅದರ ಆರೋಗ್ಯ ಗೊತ್ತಾಗುತ್ತೆ, ಹೇಗೆ ಬೆಳೀತಾ ಇದೆ ನಮ್ಗೆ ಗೊತ್ತಿರುತ್ತೆ. ಫೀಡ್ ತಿನ್ನೋಕ್ ಬಂದಾಗ ನಮ್ಗೆ ಸಾಧಾರಣ ಕಾಣತ್ತೆ ಗ್ರೋತ್ ಎಷ್ಟಾಗಿದೆ ಅಂತ, ನಮ್ಗೆ ಕಣ್ಣು ಅಂದಾಜ್ ಮೇಲೆ ಕಾಣಬಹುದು, ಗೊತ್ತಾಗತ್ತೆ ಆ ತರ ಎಲ್ಲ. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಈ ರೀತಿ ಕೇಜ್ ಅಲ್ಲಿ ಸಾಕುವಂತ ಮೀನಿನ ತಳಿಗಳು ಬೇರೆ ಬೇರೆ ಆಕಾವ ಅಥವಾ ಎಲ್ಲ ಕಡೆಗೆ ಒಂದೇನ? ಈಗ ಮದ್ರಾಸ್ ನೊಳಗೆ ಸಾಕಿದ್ರು ಇಲ್ಲ, ಅದು ಕೆಲವೊಂದು ಈಗ ಆಲ್ಟ್ರೇಷನ್, ಈಗ ಫಿಶ್ ಸಿಗೋದೇ ಇಲ್ಲದೆ ಇದ್ರಿಂದ ಆಲ್ಟ್ರೇಷನ್ ಮಾಡಿ ಫೀಡ್ ತಿನ್ನೋ ತರ ಮಾಡಿದ್ದಾರೆ. ಈಗ ಈ ಪ್ಯಾಲೆಟ್ ಫೀಡ್ ತಿನ್ನೋ ತರ ಮಾಡಿದ್ದಾರೆ, ಅದೆಲ್ಲ ಸಕ್ಸಸ್ ಹಂತದಲ್ಲೇ ಇದೆ, ತುಂಬಾ ಹೈಕ್ ಹೋಗಿಲ್ಲ ಅದು. ಎಲ್ಲರೂ ಹೀಗೆ ಜಸ್ಟ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದೆ ಈ ಫೀಡ್ ಅಡಾಪ್ಟ್ ಇದು ಮಾಡೋದು. ಈಗ ಹೋಟೆಲ್ ವೇಸ್ಟ್ ಇರುತ್ತೆ, ಅದ್ರಾಗ ವೆಜ್ ನಾನ್ ವೆಜ್ ಇದ್ರು ಇರಬಹುದು. ಹೌದು, ಅದನ್ನ ನಡೀತಾ ಇಲ್ಲ. ಅದ್ರಲ್ಲಿ ಮೀನು ಮಂಡೆ ಕಟಿಂಗ್ ಮಾಡಿದ ವೇಸ್ಟ್ ಎಲ್ಲ ಬಂದರದಲ್ಲಿ ಅಥವಾ ಹೋಟೆಲ್ ಅಲ್ಲಿ ಎಲ್ಲ ಇರುತ್ತೆ, ಅದನ್ನ ತಕೊಬಂದು ಯೂಸ್ ಮಾಡಬಹುದು. ಅದು ತಿನ್ನತ್ತೆ. ಅದು ವೆಜಿಟೇರಿಯನ್ ಫುಡ್ ಇಲ್ಲ, ಅದು ತಿನ್ನೋದಿಲ್ಲ. ಮೀನು ಭಕ್ಷಕ ಮೀನು ಅದು. ಮೀನಿಗೆ ಮೀನೇ ತಿನ್ನತ್ತೆ ಅಥವಾ ಅದಕ್ಕೆ ಮೀನು ಇದು ಬೇಕು, ಮಾಂಸಾಹಾರನೇ ಬೇಕು. ಈಗ ಕಸಾಯಿ ಕಾನಿಗಳು ಇರ್ತಾವೆ ಇಲ್ಲ, ಆ ತರ ತಿನ್ನೋದಿಲ್ಲ ಇದು ಸಿಬಸ್. ತಿನ್ನತ್ತೆ, ಬಟ್ ಅಂತ ಪ್ರಯೋಗಕ್ಕಿನ್ನ ಹೋಗಿಲ್ಲ ಯಾರು. ತುಂಬಾ ದೊಡ್ಡ ದೊಡ್ಡ ವೇಸ್ಟ್ ಅಲ್ಲ, ಅದಕ್ಕೆ ಚಿಕ್ಕ ಚಿಕ್ಕ ಸೈಜ್ ಮಾಡ್ಬೇಕು, ಮೌತ್ ಸೈಜ್ ಅಂತ ಇರುತ್ತೆ, ಅದ್ರ ಬೆಳವಣಿಗೆ ತಗ್ಗೆ ಆ ಸೈಜ್ ಮಾಡಿ ಹಾಕ್ಬೇಕು. ತುಂಬಾ ವೇಸ್ಟ್, ಚಿಕನ್ ವೇಸ್ಟ್ ಅದು, ಅಂತದೇನು ಫಂಗಸಿಯಸ್ ಅಥವಾ ಇನ್ನೊಂದು ಅದು ಇದೆಯಲ್ಲ, ಅಂತ ಅಷ್ಟೇನು ಇದು ಮಾಡುದಿಲ್ಲ. ಇದು ಇಂಟ್ರೆಸ್ಟ್ ಮಾಡಿ ಮೀನನ್ ಮೀನೇ ತಿನ್ನತ್ತೆ. ಚಿಕನ್ ವೇಸ್ಟ್ ತಿನ್ನೋದಿಲ್ಲ, ತಿನ್ನತ್ತೆ. ಅದನ್ನ ಕ್ಲೀನ್ ಮಾಡಿ ಹಾಕಿದ್ರೆ, ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದ್ರೆ ಅಲ್ಲ ತಿನ್ನತ್ತೆ. ಅಂತ ಪ್ರಯೋಗಕ್ಕೆ ಹೋಗ್ಲಿಲ್ಲ ಇನ್ನು ಯಾರು, ಅಷ್ಟು ಇದಾಗಿಲ್ಲ. ಮತ್ತೆ ಕಾಸ್ಟ್ಲಿನೂ ಆಗುತ್ತೆ, ಕಾಸ್ಟ್ಲಿನೂ ಆಗುತ್ತೆ. ಚಿಕನ್ ವೇಸ್ಟ್ ಎಲ್ಲ ವರ್ಕೌಟ್ ಮಾಡ್ಲಿಕ್ಕೆ ಆಗುದಿಲ್ಲ. 20 ರುಪೀಸ್ ಅಲ್ಲಿ ಏನಾದ್ರೂ ಒಳಗಡೆ ಸಿಕ್ಕಿದ್ರೆ ಅಂತ ಮೀನನ್ನು ಯೂಸ್ ಮಾಡಬಹುದು. ಬೇರೆ ರೈತರ ಅನುಭವ ಹೇಗಿದೆ, ಅವರು ಯಾಕಾದ್ರೂ ಬಂದಂತಾರೋ ಅಥವಾ ಖುಷಿ? ಇಲ್ಲ, ತುಂಬಾ ಖುಷಿ ಇದೆ, ನೆಮ್ಮದಿ ಇದೆ, ತುಂಬಾ ಖುಷಿ ಪಡ್ತಾರೆ. ಮೀನೆಲ್ಲ ದಿನ ನೋಡಬಹುದು, ಅದೇ ಒಂಥರ ಫೀಲ್ ಒಳ್ಳೆ ಆಗತ್ತೆ. ಮೀನ್ ನೋಡಿದ್ರೆ ಎಲ್ಲಾದ್ರೂ ಖುಷಿ ಪಡ್ತಾರೆ, ಒಳ್ಳೆ ಒಳ್ಳೆ ಪ್ಲಸ್ ಇದೆ. ಹೌದಲ್ಲ, ಬೆಳವಣಿಗೆ ಯಾಕೋ ಅಂತ ಬಂದಂಗೆಲ್ಲ, ಮತ್ತೆ ಅದಕ್ಕೆ ಅಲ್ಲಿ ಸ್ಪೇಸ್ ಕಡಿಮೆ ಆಗ್ತಾ ಇದೆ ಅಂತ ಹಂಗೇನ್ರ ಅನ್ಸುತ್ತ? ಇಲ್ಲ, ನಾವು ಹಾಕುವಾಗ ಇಷ್ಟು ಅಂತ ಮರಿ ಕೆಪಾಸಿಟಿ ಇಟ್ಟು ಹಾಕ್ತಿವಿ. ಅದು 1 ವರ್ಷದ ನಂತರ ತೆಗಿತೀವಿ. ಬೇಕಿದ್ರೆ ನಿಮ್ಗೆ ಪಾರ್ಸೆಲ್ ಹಾರ್ವೆಸ್ಟ್ ಮಧ್ಯದಲ್ಲಿ ಒಂದ್ ಸಲ ನಮ್ಗೆ ಆ ತರ ಪ್ರೆಷರ್ ಇದೆ ಅಂತ ಅನ್ಸಿದ್ರೆ ಅಥವಾ ಕೆಜಿ ಡ್ಯಾಮೇಜ್ ಇದೆ, ಒಂದ್ ಸ್ವಲ್ಪ ಸ್ವಲ್ಪ ತೆಕ್ಕೊಂಡು ಮಾರ್ಬಹುದು. ಈ ತರ ಎಲ್ಲ ಇದು ಮಾಡ್ತಾರೆ. ಹೌದು, ಒಂದೇ ಟೈಮ್ಗೆ ಹಾಕ್ಬೇಕು, ಅವಾಗ ತಂದ ಹಾಕ್ಬಾರ್ದು. ಇಲ್ಲ ಇಲ್ಲ, ಅದು ಯಾವಾಗ ಬೇಕಾದ್ರೂ ಫೀಡಿಂಗ್ ಮಾಡುತ್ತೆ ಅದು. ಅಲ್ಲ, ಮೀನ್ ಮರಿಯನ್ನ ಒಂದೇ ಟೈಮ್ ಹಾಕ್ಬೇಕು, ಪದೇ ಪದೇ ಅದಿಗೆ ಹಾಕ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಈ ದೊಡ್ಡ ಮೀನು ಚಿಕ್ಕ ಮೀನು ತಿನ್ನೋದ್ರಿಂದ ಒಂದು ಸೈಜ್ ಇರಬೇಕಾಗತ್ತೆ, ಅದು ತುಂಬಾ ಇಂಪಾರ್ಟೆಂಟ್. ಈ ಅನುಭವ ಬೇರೆ ರೈತರಿಗೆ ಏನ್ ಹೇಳ್ತೀರಿ, ಬೇರೆ ಹಿಂಗ್ ಮಾಡಬಹುದು ಅಂತ ಹೇಳಿ? ಇಲ್ಲ, ನಾವು ತುಂಬಾ ಜನರಿಗೆ ಹೇಳಿದೀವಿ ಇದ್ರ ಬಗ್ಗೆ. ನಮಗ್ ದಿನ ಬರ್ತಾರೆ, ಕೇಳ್ತಾರೆ,

ಶ್ರೋತೃಳಿಯರು, ನೀವು ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮುಕುಂದ್ ಬಾಬು ಗೌಡಿ ಮತ್ತು ಸಂಗಡಗಳಿಂದ ಭಜನಾ ಪದಗಳನ್ನು ಕೇಳುತ್ತಿರುವಿರಿ.